ಜಯಂತಿ, ಪ್ರಧಾನಿ ಸೇರಿದಂತೆ ಗಣ್ಯರ ಗೌರವ ನಮನ. ಮೇಲುಕೋಟೆಯಲ್ಲಿ ಇಂದು ಚೆಲುವ ನಾರಾಯಣ ಸ್ವಾಮಿಗೆ ವೈರಮುಡಿ ಕಿರೀಟ ಧಾರಣ ಮಹೋತ್ಸವ. ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಶುದ್ಧತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ತರಂಗಾಂತರ 102.1 MHz. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂದವರೇ, ಇಂದಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ರಾಗಿಯಿಂದ ಮುದ್ದೆ ಮತ್ತು ಗಂಜಿ ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಅನುಪಮಾ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ. ರೈತರಿಗಾಗಿ ಪೇಟೆ ಧಾರಣೆ. ಇನ್ನು 7:20 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಶಿಲೇಖ್ಯಾತ್ ಹಾಗೂ ಸಂಗಡಿಗರಿಂದ ಬಯಲಾಟದ ಪದಗಳನ್ನು ಕೇಳುವಿರಿ. ಹಾಗಾದರೆ ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ ರಾಗಿಯಿಂದ ಮುದ್ದೆ ಮತ್ತು ಗಂಜಿ ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಅನುಪಮಾ ಅವರೊಡನೆ ಸಂದರ್ಶನವನ್ನ. ನಮಸ್ಕಾರ ಡಾಕ್ಟರ್ ಅನುಪಮಾ ಅವರೇ. ನಮಸ್ಕಾರ ಸರ್. ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ರಾಗಿಯಿಂದ ಮುದ್ದೆ ಮತ್ತು ಗಂಜಿಯನ್ನ ತಯಾರಿಸತಕ್ಕಂತ ವಿಧಾನ ಮತ್ತು ರಾಗಿ ಮತ್ತು ಗಂಜಿಯ ಮಹತ್ವದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿಕೊಡಿ. ಸಾಮಾನ್ಯವಾಗಿ ಈ ಒಂದು ಉತ್ತರ ಕರ್ನಾಟಕಕ್ಕೆ ಬಂದಾಗ ಮುದ್ದೆ ತಯಾರಿಸೋದು ಬಹಳ ಕಷ್ಟ ಅಂತ ಹೇಳ್ತಾರೆ ನಮ್ಮ ಕೆಲವೊಂದಷ್ಟು ಜನ ರೈತರಿರ್ಬೋದು, ಮಹಿಳೆಯರಿರ್ಬೋದು. ಮೊದಲನೇದಾಗಿ ರಾಗಿ ಮುದ್ದೆ ತಯಾರಿಸುವ ಬಗ್ಗೆ, ವಿಧಾನದ ಬಗ್ಗೆ ತಿಳಿಸಿಕೊಡಿ. ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ರಾಗಿ ಮುದ್ದೆ, ರಾಗಿ ಗಂಜಿ ಮತ್ತು ರಾಗಿ ಮಾಲ್ಟ್ ಬಗ್ಗೆ ನಾನಿವತ್ತು ಸ್ವಲ್ಪ ಮಾತಾಡಬೇಕು ಅಂತ ಬಂದಿರೋದು ಇಲ್ಲಿಗೆ. ರಾಗಿ ಪುರಾತನ ಕಾಲದಿಂದಲೂ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿ ಹೋಗಿರುವಂತಹ ಒಂದು ಆಹಾರ ಧಾನ್ಯ. ರಾಗಿಯನ್ನು ಉಂಬುವನು ನಿರೋಗಿಯಾಗಿರುತ್ತಿಹನು. ರಾಗಿಯು ಭೋಗಿಗಳಿಗಲ್ಲ ಬಡವರಿಗಾಗಿ ಬೆಳೆದಿರುವುದು ಸರ್ವಜ್ಞ ಎಂದು ಕವಿ ಸರ್ವಜ್ಞನು ಬಹಳ ಪ್ರಸ್ತುತವಾಗಿ ಹೇಳಿದ್ದಾನೆ. ಇಂದಿಗೂ ಕೂಡ ಅದು ಅತ್ಯಂತ ಪ್ರಸ್ತುತವಾಗಿದೆ. ರಾಗಿ ನಮ್ಮ ಪುರಾತನ ಕಾಲದ ಆಹಾರಗಳಲ್ಲಿ ಒಂದು ಮತ್ತು ಇದು ಅನೇಕ ಪೋಷಕಾಂಶಗಳ ಆಗರವಾಗಿದೆ. ರಾಗಿಯು ಹುಲಸಾಗಿ ಬೆಳೆದು ಎಲ್ಲರಿಗೂ ಪ್ರಿಯವಾದ ಆಹಾರವಾಗಿದೆ. ಇಂಥ ರಾಗಿಯನ್ನು ನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳಾದ ಬೊಜ್ಜು, ಹೃದಯ ರೋಗ, ಸಕ್ಕರೆ ಕಾಯಿಲೆ ಇತ್ಯಾದಿಗಳಿಂದ ನಾವು ದೂರವಿರಬಹುದಾಗಿದೆ. ಪೋಯೇಸಿಯೇ ಸಸ್ಯ ಕುಟುಂಬಕ್ಕೆ ಸೇರಿದ ರಾಗಿಯ ವೈಜ್ಞಾನಿಕ ಹೆಸರು ಎಲ್ಲುಸಿನ್ ಕುರಕಾನ ಎಂಬುದಾಗಿದೆ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಅರೆ ಉಷ್ಣವಲಯದ ಪ್ರದೇಶಗಳಲ್ಲಿ ರಾಗಿಯನ್ನು ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ. ರಾಗಿ ಮುದ್ದೆಗೆ ಬಂದರೆ, ಮುದ್ದಿ ನಿದ್ದಿ ಲದ್ದಿ ಸರಿ ಇದ್ದರೆ ನೀ ಎಲ್ಲಿಂದ ಎಲ್ಲಿಗೆದ್ದಿ ಎಂಬ ನಾಣ್ಣುಡಿ ಇದೆ. ಅಂದ್ರೆ ಸರಿಯಾದ ಆಹಾರ, ನೆಮ್ಮದಿಯ ನಿದ್ರೆ ಮತ್ತು ಕಾಲಕಾಲಕ್ಕೆ ಸರಿಯಾಗಿ ಮಲವಿಸರ್ಜನೆಯಾಗುತ್ತಿರುವಿಕೆ, ಇವು ಮನುಷ್ಯನ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆಗ ಇನ್ನಿತರ ಅನೇಕ ಕಾರ್ಯಗಳನ್ನು, ಗುರಿಗಳನ್ನು ಸಾಧಿಸಿ ಔನ್ನತ್ಯವನ್ನು ಸಾಧಿಸಬಹುದೆಂಬುದು ಈ ಮಾತಿನ ಅರ್ಥ. ಅದರಲ್ಲೂ ಮುದ್ದೆ ಎಂದರೆ ಜನರಲ್ಲಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಆಹಾರ, ಆದರೆ ನಾವೀಗ ರಾಗಿ ಮುದ್ದೆಯನ್ನೇ ಕುರಿತು ಸ್ವಲ್ಪ ಅವಲೋಕಿಸೋಣ. ರಾಗಿ ಮುದ್ದೆಯು ದಕ್ಷಿಣ ಕರ್ನಾಟಕ

ಈ ರೀತಿ ಅಂದ್ರೆ ಸುಲಭವಾಗಿ ಹೇಗೆ ಮಾಡಬಹುದು ಅಂದ್ರೆ, ಒಂದು ಲೋಟ ರಾಗಿ ಹಿಟ್ಟಿಗೆ ಅದೇ ಲೋಟದಲ್ಲಿ ಎರಡು ಅಳತೆ ನೀರನ್ನು ತೆಗೆದುಕೊಳ್ಬೇಕು. ಒಂದು ಲೋಟ ನೀರನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಒಂದು ಚಿಟಿಕೆ ರಾಗಿ ಹಿಟ್ಟನ್ನು ಸೇರಿಸಬೇಕು. ಚಿಟಿಕೆ ರಾಗಿ ಹಿಟ್ಟು ಇದು ಚೆನ್ನಾಗಿ ಜಿಲಾಟಿನೈಸೇಷನ್ ಪ್ರೋಸೆಸ್ ಚೆನ್ನಾಗಿ ಆಗಿರ್ಬೇಕು ಇದರಲ್ಲಿ ಕುದಿಯೋ ನೀರಿನಲ್ಲಿ. ಇನ್ನೊಂದು ಲೋಟ ನೀರನ್ನ ಅಂದ್ರೆ ತಣ್ಣೀರನ್ನ ಮತ್ತೆ ರಾಗಿ ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ಲದಂತೆ ಒಂದು ಬಟ್ಲಿನಲ್ಲಿ ಕಲಸಿ ಅದನ್ನು ಒಲೆಯ ಮೇಲೆ ಕುದಿತಾ ಇರುವಂತ ಈ ನೀರು ಅಂದ್ರೆ ಒಂದ್ ಲೋಟ ನೀರಿಗೆ ಚಿಟಿಕೆ ರಾಗಿ ಹಿಟ್ಟು ಹಾಕಿರ್ತೀವಲ್ಲ ಆ ನೀರಿಗೆ ಬೆರೆಸ್ತಾ ಕೈ ಬಿಡದಂತೆ ಕೈ ಆಡಿಸ್ತಾ ಇರಬೇಕು. ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರೆ ಗಂಟು ಗಂಟು ಆಗ್ಬಿಡುತ್ತೆ. ಕುದಿಯುತ್ತಿರುವ ನೀರಿಗೆ ಬೆರೆಸುತ್ತಾ ಕೈ ಬಿಡದಂತೆ ಕೈ ಆಡಿಸುತ್ತಾ ಇರಬೇಕು. ಸ್ವಲ್ಪ ಅದರ ಬಣ್ಣ ಬದಲಾಗಿ ಅರೆ ಪಾರದರ್ಶಕವಾಗುತ್ತಿದ್ದಂತೆಯೇ ಅದು ಬೇಯುತ್ತಾ ಇರುವಾಗ ಒಂದು ಚೆನ್ನಾಗಿ ಮುಚ್ಚಳ ಮುಚ್ಚಿ ಚೆನ್ನಾಗಿ 5 ನಿಮಿಷಗಳ ಕಾಲ ಬೇಯಲು ಬಿಡಬೇಕು. ನಂತರ ಅದನ್ನ ಹಾಗೆ ಒಲೆ ಉರಿಯನ್ನ ಆಫ್ ಮಾಡಿ ಅಂದ್ರೆ ಸ್ಟೌ ಆಫ್ ಮಾಡಿ ಮತ್ತೆ 1-2 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಮಾಗೋದಕ್ಕೆ ಬಿಡಬೇಕು. ಮಾಗುವುದು ಅಂದ್ರೆ ಅದು ಚೆನ್ನಾಗಿ ಇನ್ನಷ್ಟು ಒಳಗೇನೆ ಆ ಹೀಟ್ಗೆನೆ ಇನ್ನೂ ಚೆನ್ನಾಗಿ ಬೇಯುತ್ತೆ. ಅದು ಚೆನ್ನಾಗಿ ಮಾಗುತ್ತೆ. ಮಾಗಿದ ಮೇಲೆ ಅದನ್ನು ತೆಗೆದು ಒಂದು ಬಟ್ಲಿಗೆ ಹಾಕಿ ಕೈಯಿಂದ ದುಂಡಗಿನ ಉಂಡೆ ಮಾಡಿ ಬಿಸಿ ಇರುವಾಗಲೇ ತುಪ್ಪದೊಂದಿಗೆ ಊಟದ ತಟ್ಟೆಗೆ ಬಡಿಸಬೇಕು. ಕೆಲವರು ಮುದ್ದೆ ಮಾಡುವಾಗಲೂ ಉಪ್ಪು ಸೇರಿಸ್ಕೋತಾರೆ, ಆದ್ರೆ ಸಾಂಪ್ರದಾಯಿಕವಾಗಿ ಮುದ್ದೆ ಮಾಡುವವರು ಉಪ್ಪು ಸೇರಿಸೋದಿಲ್ಲ. ನಾರ್ಮಲಿ ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಉಪ್ಪನ್ನ ಮುದ್ದೆ ಮಾಡ್ತಾ ಇರುವಾಗಲೇ ಸೇರಿಸ್ಕೋಬಹುದು ಸ್ವಲ್ಪ ಮಟ್ಟಿಗೆ ಉಪ್ಪನ್ನ. ಇದು ಮುದ್ದೆ ಮಾಡುವಂತಹ ವಿಧಾನ. ಸುಲಭವಾಗಿ ಮುದ್ದೆಯನ್ನ ಈ ರೀತಿಯಾಗಿ ಮಾಡ್ಕೋಬಹುದು. ನಾವು ಹೇಳಿದ್ರೆ ಮುದ್ದೆಯನ್ನ ಮಾಡಿ ಬಿಸಿ ಬಿಸಿಯಾಗಿ ತಿನ್ಬೇಕಂತಕ್ಕಂತ ವಿಚಾರವನ್ನ, ಮುದ್ದೆಯನ್ನ ಕೆಲವೊಮ್ಮೆ ನಾವು ನೋಡ್ತಾ ಇರ್ತೀವಿ ಮುದ್ದೆ ಮಾಡಿ 1-2 ತಾಸು 3 ತಾಸು ಆಗಿರುತ್ತೆ, ಆದ್ರೂ ಆ ಮುದ್ದೆ ಬಿಸಿ ಬಿಸಿಯಾಗಿನ ಇರುತ್ತೆ. ಇದಕ್ಕೆಲ್ಲ ಯಾವ ರೀತಿ ಅದನ್ನ ಬಿಸಿಯಾಗಿ ಇಡಬಹುದು ಮುದ್ದೆಯನ್ನ? ಈಗ ಮುದ್ದೆ ಬೇಗ ಆರೋದಿಲ್ಲ, ಅದು ಬಿಸಿಯಾಗಿ ಅಂದ್ರೆ ಕ್ಯಾಸರೋಲ್ಗಳಲ್ಲಿ ಹಾಕಿಟ್ಟಾಗ ಬಿಸಿ ಇಡಬಹುದು, ಅಥವಾ ಮುದ್ದೆಯನ್ನ ಮತ್ತೊಂದ್ಸಲ ಇಡ್ಲಿ ಬೇಯಿಸಿದಂತೆ ಇನ್ನೊಂದ್ಸಲ ಬೇಯಿಸಿ ಬಡಿಸಬಹುದು ಯಾರಾದ್ರೂ ಅಂದ್ರೆ ಲೇಟ್ ಆಗಿ ಬಂದವರು ಆತರದ ಬಿಸಿ ಮುದ್ದೆ ಬೇಕು ಅನ್ನೋರಿಗೆ. ಅನೇಕರು ಮುದ್ದೆ ಆಹಾರವನ್ನೇ ದಿನನಿತ್ಯದ ಆಹಾರದಲ್ಲಿ ಬಳಸುವಂತವರು ತಣ್ಣಗಿನ ಮುದ್ದೆಯನ್ನು ಬಹಳ ಇಷ್ಟಪಟ್ಟು ತಿಂತಾರೆ. ತಣ್ಣಗಿನ ಮುದ್ದೆಯನ್ನು ಊಟ ಮಾಡ್ತಾರೆ. ತಣ್ಣಗಿರುವ ಮುದ್ದೆ ಇನ್ನೂ ಚೆನ್ನಾಗಿ ರುಚಿ ಕೊಡ್ತದೆ ಅನ್ನೋದು ಅವರ ಅನುಭವ. ಹಾಗಾಗಿ ಇದನ್ನ ಬಿಸಿಯಾಗಿದ್ದಾಗ ಊಟ ಮಾಡಿದ್ರೆ ಒಳ್ಳೇದು, ತಣ್ಣಗಾದ್ರೂ ಏನು ತೊಂದರೆ ಇಲ್ಲ. ಮುದ್ದೆ ಸಟೈಟಿ ವ್ಯಾಲ್ಯೂ ಹೆಚ್ಚಿಗೆ ಅಂತ ಹೇಳಿದ್ನಲ್ಲ, ಅಂದ್ರೆ ವ್ಯಾಲ್ಯೂ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಹೊಟ್ಟೆ ತುಂಬಿದ ಅನುಭವವನ್ನ ಇದು ಚೆನ್ನಾಗಿ ಕೊಡ್ತದೆ. ಹಾಗಾಗಿ ಬಿಸಿ ಇರ್ಲಿ ಆರಿರ್ಲಿ ಅದನ್ನ ಮುದ್ದೆಯನ್ನು ಊಟ ಮಾಡಬಹುದು. ಬೇಸಿಗೆಯಲ್ಲಿ ಹೆಚ್ಚು ಬಿಸಿ ಆಹಾರವನ್ನ ಸೇವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂತ ಟೈಮ್ನಲ್ಲಿ ನಾವು ತಣ್ಣಗಿರುವ ಮುದ್ದೆಯನ್ನೇ ಊಟ ಮಾಡಬಹುದು. ಹೇಗೆ ಮುದ್ದೆಯನ್ನ ಮುಂಜಾನೆ ಮಾಡಿದ್ರೆ ಸಾಯಂಕಾಲವರೆಗೆ ಇಡಬಹುದು ಅಂತೀರಾ ತಾವು? ಇಡಬಹುದು ಇಡಬಹುದು ಸರ್. ಬೆಳಗ್ಗೆ ಮಾಡಿದ ಮುದ್ದೆಯನ್ನ ರಾತ್ರಿ ಊಟಕ್ಕೂ ಬಳಸಬಹುದು, ಅದೇನು ತೊಂದರೆ ಇಲ್ಲ. ಹೌದು, ಈ ಮುದ್ದೆ ವಿಶೇಷತೆ ಹೇಳಿರ್ತಾವ ಈಗಾಗಲೇ ಹೇಳ್ಬಿಟ್ರೆ ಮುದ್ದೆ ಒಂದು ವಿಶೇಷತೆಯನ್ನ. ಮಕ್ಕಳಿಗೆಲ್ಲ ಗಂಜಿಯನ್ನ ಮಾಡ್ತಾರೆ, ರಾಗಿ ಗಂಜಿ ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿ. ಇದರ ಒಂದು ವಿಶಿಷ್ಟತೆ ಹೇಳಿ, ರಾಗಿ ಗಂಜಿನ ವೈಶಿಷ್ಟ್ಯತೆ ಮತ್ತು ಯಾವ ರೀತಿ ಗಂಜಿಯನ್ನ ಮಾಡಬೇಕು, ನೀರಿನ ಪ್ರಮಾಣ ಎಷ್ಟು ಹಾಕ್ಬೇಕಂತೇಳಿ? ರಾಗಿ ಗಂಜಿ ಮತ್ತು ರಾಗಿ ಮಾಲ್ಟ್ ಇವೆರಡು ಬೇರೆ ಬೇರೆ. ಎರಡೂ ಗಂಜಿ ರೂಪದಲ್ಲೇ ನಾವು ಸೇವಿಸ್ತೀವಿ, ಆದ್ರೆ ರಾಗಿ ಗಂಜಿ ಅಂದ್ರೆ ರಾಗಿ ಹಿಟ್ಟನ್ನ ನೇರವಾಗಿ ಬಳಸ್ತೀವಿ. ರಾಗಿ ಮಾಲ್ಟ್ ಅಂದ್ರೆ ಮೊಳಕೆಯೊಡಿಸಿದ ರಾಗಿಯನ್ನ, ಅದರ ವಿಧಾನವನ್ನ ನಾ ಹೇಳ್ತೀನಿ ಮುಂದೆ. ರಾಗಿ ಗಂಜಿಯನ್ನ ನೋಡೋಣ. ಈಗ ಒಂದು ದೊಡ್ಡ ಲೋಟ ನೀರನ್ನು ಕುದಿಯಲಿಕ್ಕೆ ಇಡಬೇಕು. ಬೇರೆ ಒಂದು ಬಟ್ಟಲಿನಲ್ಲಿ 1 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನ ಗಂಟಿಲ್ಲದಂತೆ ಸ್ವಲ್ಪವೇ ನೀರಿನಲ್ಲಿ ಕಲಸಿ ಅದನ್ನ ಕುದಿತಾ ಇರೋ ನೀರಿಗೆ ಬೆರೆಸಬೇಕು. ಚೆನ್ನಾಗಿ ಬೆರೆಸಿ ಕಂಟಿನ್ಯೂಸ್ ಕೈ ಆಡಿಸ್ತಾ ಇರಬೇಕು. ಅದರ ಬಣ್ಣ ಬದಲಾದಾಗ ಅದನ್ನ ಬಣ್ಣ ಬದಲಾಗಿ ಮತ್ತೆ ಉಕ್ಕು ಬರ್ತದೆ. ಉಕ್ಕು ಬರುವಂತಾದಾಗ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಸೇರಿಸಿ ಮಾಗಲಿಕ್ಕೆ ಮುಚ್ಚಿಡಬೇಕು. ಮುಚ್ಚಳ ಮುಚ್ಚಿ ಚೆನ್ನಾಗಿ ಮಾಗೋದಕ್ಕೆ ಬಿಟ್ಬಿಡ್ಬೇಕು ಒಂದು 5 ನಿಮಿಷಗಳ ಕಾಲ. ಏನಾಗುತ್ತೆ, ಚೆನ್ನಾಗಿ ಜಿಲಾಟಿನೈಸೇಷನ್ ಪ್ರಕ್ರಿಯೆ ನಡೆದು ಬಿಸಿ ಗಂಜಿ ತಯಾರಾಗ್ತದೆ. ಈ ಬಿಸಿ ಗಂಜಿಯನ್ನ ಬಿಸಿ ಇರುವಾಗಲೇ ಸೇವಿಸೋದು ಅತ್ಯುತ್ತಮ. ತಣ್ಣಗಾದ್ಮೇಲೂ ಕೂಡ ಗಂಜಿಯನ್ನ ಕುಡಿಬಹುದು, ಅದು ಏನು ತೊಂದರೆ ಇಲ್ಲ. ಬಿಸಿ ಗಂಜಿ ಬಿಸಿ ಇರುವಾಗಲೇ ಹಾಲು ಮತ್ತು ಮೊಸರು ಸೇರಿಸಿ ಉಪ್ಪು ಉಪ್ಪಿನಕಾಯಿ ಅಥವಾ ಬೇರೆ ವ್ಯಂಜನಗಳೊಂದಿಗೆ ಗಂಜಿಯನ್ನ ಸೇವಿಸಬಹುದು. ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಏನಿಲ್ಲ ಅಂದ್ರೂ ಗಂಜಿಯನ್ನ ಹಾಗೇನೆ ಕುಡಿಬಹುದು. ರೋಗಿಗಳಿಗೆ ಬಹಳ ಸೂಕ್ತವಾದಂತಹ ಆಹಾರ ಗಂಜಿ. ನೇರವಾಗಿ ರಾಗಿ ಹಿಟ್ಟಿನಿಂದ ಗಂಜಿ ಮಾಡೋದು, ಹಾಲು ಮೊಸರು ಬೆರೆಸಿ ರೋಗಿಗಳಿಗೆ ಕೊಟ್ರೆ ಅನೇಕ ಕಾಯಿಲೆಗಳಿಗೆ ಗಂಜಿ ಪಥ್ಯಾಹಾರವಾಗಿ ಬಳಸಲಾಗ್ತಾ ಇದೆ ಗಂಜಿಯನ್ನ. ರಾಗಿ ಗಂಜಿ ಇರಬಹುದು, ಜೋಳ, ನವಣೆ, ಸಜ್ಜೆ ಎಲ್ಲಾ ಕಿರುಧಾನ್ಯಗಳ ಹಿಟ್ಟನ್ನು ಕೂಡ ನಾವು ಗಂಜಿಯನ್ನ ಮಾಡಬಹುದು. ಬರೀ ರಾಗಿ ಗಂಜಿ ಒಂದೇ ಅಂತಲ್ಲ, ಆದರೆ ರಾಗಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತೆ ಐರನ್ ಇರೋದ್ರಿಂದ, ಈ ಮಿನರಲ್ಸ್ ಹೆಚ್ಚು ಇರೋದ್ರಿಂದ, ಮತ್ತೆ ಮಾಲ್ಟ್ ಮಾಡೋದ್ರಿಂದ ನಾವು ರಾಗಿಯ ಪೋಷಕಾಂಶಗಳ ಮೌಲ್ಯವನ್ನ ಹೆಚ್ಚಿಸಬಹುದು. ಹೇಗೆ ಅಂದ್ರೆ, ಮಾಲ್ಟ್ ಅಂದ್ರೆ ರಾಗಿಯನ್ನ ರಾತ್ರಿ ಇಡೀ ನೆನೆಸ್ಬೇಕು. ನೆನೆಸಿ ಬೆಳಗ್ಗೆ ನೀರು ಸೋಸಿ ತೆಗೆದು ಒಂದು ಸ್ವಚ್ಛವಾದ ತೆಳುವಾದ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಹೀಗೆ ಕಟ್ಟಿಟ್ಟ ಮೇಲೆ 2 ದಿನಗಳೊಳಗೆ ರಾಗಿ ಮೊಳಕೆ ಒಡಿತವೆ. ಈ ಮೊಳಕೆ ಒಡೆದ ರಾಗಿಯನ್ನ ನೆರಳಿನಲ್ಲಿ ಒಣಗಿಸ್ಬೇಕು, ಚೆನ್ನಾಗಿ ನೆರಳಿನಲ್ಲೇ ಒಣಗಿಸ್ಬೇಕು, ಬಿಸಿಲಿಗೆ ಹಾಕಬಾರ್ದು. ನೆರಳಿನಲ್ಲಿ ಒಣಗಿಸಿ ಆದ್ಮೇಲೆ ಚೆನ್ನಾಗಿ ಘಮ್ಮೆನ್ನುವಂತೆ ಹುರಿಬೇಕು, ಹುರಿದು ಹಿಟ್ಟು ಮಾಡಿ ಇಟ್ಕೋಬೇಕು. ಇದು ಶಿಶು ಆಹಾರಕ್ಕಾದ್ರೆ ಈ ಹಿಟ್ಟನ್ನ ಒಂದು ತೆಳು ಬಟ್ಟೆಯಲ್ಲಿ ಸೋಸಿ, ಅವಾಗ ಕಪ್ಪು ಕವಚ ಇರ್ತದಲ್ಲ ರಾಗಿದು, ಆ ಕಪ್ಪು ಕವಚ ಅದು ಮೇಲೆ ಉಳಿಯುತ್ತೆ ಬಟ್ಟೆ ಮೇಲೆ, ಅದನ್ನ ತೆಗೆದು ಬಿಡ್ಬೋದು. ಇದು ಶಿಶು ಆಹಾರಕ್ಕೆ ಹೇಳ್ತಾ ಇರೋದು ನಾನು. ದೊಡ್ಡವರಿಗಾದ್ರೆ ಅದನ್ನ ಬಟ್ಟೆಯಲ್ಲಿ ಸೋಸೋದ್ ಬೇಡ, ಸಾಣಸೋದು ಬೇಡ, ಏನಿಲ್ಲ, ನೇರವಾಗಿ ಆ ಕಪ್ಪು ಕವಚದ ಸಮೇತ ನಾವು ಗಂಜಿ ಮಾಡಿ ರಾಗಿ ಮಾಲ್ಟ್ ಅನ್ನ ಮಾಡಿ ಬಳಸಬಹುದು. ಈ ಮಾಲ್ಟ್ ಪುಡಿಯನ್ನ ಉಪಯೋಗಿಸಿ ಗಂಜಿಯನ್ನ ತಯಾರಿಸಬಹುದು, ಅಥವಾ ಚಿಕ್ಕ ಮಕ್ಕಳಿಗೆ ಬೆಲ್ಲ ತುಪ್ಪ ಸೇರಿಸಿ ಉಂಡೆ ಕಟ್ಟಿ ಕೂಡ ಕೊಡಬಹುದು. ಮಾಲ್ಟ್ ಪುಡಿಯಿಂದ ಉಂಡೆ ಅವರು ಆಟ ಆಡ್ಕೊಂಡು ಇಷ್ಟಪಟ್ಟು ತಿಂತಾರೆ ಇಂಥ ಉಂಡೆ. ಮತ್ತೆ ಇದು ಆರೋಗ್ಯಕ್ಕೂ ಬಹಳ ಅತ್ಯುತ್ತಮ ಆಗಿರ್ತದೆ. ಇದರಿಂದ ಮಕ್ಕಳ ಬೆಳವಣಿಗೆನೂ ಚೆನ್ನಾಗಿ ಆಗೋದ್ರ ಜೊತೆಗೆ ಅವರಿಗೆ ಇಷ್ಟಪಟ್ಟು ತಿನ್ನುವಂತಹ ಒಂದು ತಿಂಡಿ ಕೂಡ ಸಿಗ್ತದೆ ಅಂತ. ಈ ಮಾಲ್ಟಿಂಗ್ ಪ್ರೋಸೆಸ್ನಿಂದ ಅನೇಕ ಪೋಷಕಾಂಶಗಳು ಸುಲಭವಾಗಿ ಜೀರ್ಣವಾಗುವ ರೀತಿಯಲ್ಲಿ ತಯಾರಾಗಿರ್ತವೆ. ಬಿ ವಿಟಮಿನ್ಗಳು, ಖನಿಜ ಲವಣಗಳು, ಶರ್ಕರ ಪಿಷ್ಟ ಮತ್ತು ಪ್ರೋಟೀನ್ಗಳು ಸುಲಭವಾಗಿ ಕರುಳು ಹೀರಿಕೊಳ್ಳುವಂತೆ ತಯಾರಾಗಿರ್ತವೆ. ಇದು ಅಲ್ಲದೆ ಮೊಳಕೆ ಒಡೆದಾದ ಧಾನ್ಯಗಳಲ್ಲಿ ವಿಟಮಿನ್ ಸಿಯ ಪ್ರಮಾಣ ಕೂಡ ಹೆಚ್ಚಾಗಿ, ರಾಗಿಯಲ್ಲಿ ನಾರ್ಮಲಿ ವಿಟಮಿನ್ ಸಿ ಇರೋದಿಲ್ಲ, ಆದ್ರೆ ಮೊಳಕೆ ಒಡೆಯೋ ಇದರಲ್ಲಿ ಆ ಸಂದರ್ಭದಲ್ಲಿ ವಿಟಮಿನ್ ಸಿ ಇದರಲ್ಲಿ ತಯಾರಾಗ್ತದೆ, ವಿಟಮಿನ್ ಸಿ ದೊರೆಯುತ್ತದೆ, ವಿಟಮಿನ್ ಸಿಯ ಪ್ರಮಾಣ ಹೆಚ್ಚಾಗ್ತದೆ. ಮತ್ತೆ ರಾಗಿಯಲ್ಲಿ ಇದರಿಂದ ಏನಾಗ್ತದೆ, ರಾಗಿಯಲ್ಲಿರುವ ಕಬ್ಬಿಣಾಂಶದ ಹೀರುವಿಕೆಯನ್ನ ಅದು ವೇಗಗೊಳಿಸುತ್ತದೆ. ಮತ್ತೆ ಶಿಶು ಆಹಾರವಾಗಿ ರಾಗಿ ಮಾಲ್ಟು ಯಾವಾಗ್ಲೂ ಬಹು ಜನಪ್ರಿಯವಾದ ಆಹಾರವಾಗಿದೆ. ಆದರೆ ಶಿಶು ಆಹಾರವನ್ನ ನಾವು ತಾಜಾ ಆಗಿ ತಯಾರಿಸಿ 8-10 ದಿನಗಳೊಳಗೆ ಬಳಸಿಬಿಡಬೇಕು. ಈಗ ಅನೇಕ ತಾಯಂದ್ರೆ ಏನ್ ಮಾಡ್ತಾರೆ, ರಾಗಿ ಮಾಲ್ಟ್ ಮಾಡೋದು ಕಷ್ಟ ಅಂತ ಹೇಳಿ 3 ತಿಂಗಳಿಗೆ ಆಗುವಷ್ಟು ಮಾಡಿ ಶೇಖರಿಸಿ ಇಟ್ಕೊಂಡ್ಬಿಡ್ತಾರೆ. ಅದು ಬಹಳ ತಪ್ಪು. ಯಾಕೆಂದ್ರೆ ಮಾಲ್ಟ್ ತಯಾರಾದ ತಕ್ಷಣ ಒಂದು 8-10 ದಿನಗಳೊಳಗೆ ಅದನ್ನ ಬಳಸಿಬಿಡಬೇಕು. ಇಲ್ಲಾಂದ್ರೆ ಅದರಲ್ಲಿ ಇನ್ವಿಸಿಬಲ್ ಫ್ಯಾಟ್, ಈಗ ಯಾವುದೇ ಆಹಾರ ಪದಾರ್ಥ ಆಗಲಿ ಅದರಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಕೊಬ್ಬಿನಾಂಶ ಕೂಡ ಇರ್ತದೆ. ಕೊಬ್ಬಿನಾಂಶ, ಶರ್ಕರ ಪಿಷ್ಟ, ಪ್ರೋಟೀನ್ಗಳು, ಎಲ್ಲಾ ಆಹಾರದಲ್ಲೂ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇದ್ದೇ ಇರ್ತವೆ, ಆದ್ರೆ ಬೇರೆ ಬೇರೆ ಕಾಂಪೋಸಿಷನ್ ನಲ್ಲಿ ಇರ್ತವೆ. ರಾಗಿಯಲ್ಲಿರುವಂತಹ ಕೊಬ್ಬಿನಾಂಶ ಏನಾಗ್ತದೆ, ಬೇಗ ರ್ಯಾನ್ಸಿಡ್ ಆಗೋದಕ್ಕೆ, ಫೌಲ್ ಸ್ಮೆಲ್, ಕೆಟ್ಟ ವಾಸನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆತರದ್ದು ಆದಾಗ ಮಕ್ಕಳಿಗೆ ಅದನ್ನ ಆಹಾರವಾಗಿ ಕೊಡೋದು ಒಳ್ಳೇದಲ್ಲ. ಈಗ ಒಂದು ರಾಗಿ ಒಂದು ಗಂಜಿಯನ್ನ ಸಹ ಹಾಗೆ ಬಿಸಿ ಬಿಸಿಯಾಗಿನೇ ಉಪಯೋಗ ಮಾಡಬೇಕು. ಗಂಜಿನ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಮಾಡಿಟ್ಟು ಸಾಯಂಕಾಲ ಅವ್ರಿಗೆ ಬಳಸಿರ್ತಾರೆ. ಅದೇನ್ ತೊಂದ್ರೆ ಇಲ್ಲ ಸರ್, ಅಂದ್ರೆ ಸಾಯಂಕಾಲದವರೆಗೂ ಬಳಸಬಹುದು. ತೀರಾ ಹಳಸಲು ಆದ್ಮೇಲೆ ಬಳಸಬಾರ್ದು, ಅಂದ್ರೆ ಒಂದು ಇಡೀ ದಿನ ಬಳಸೋದಕ್ಕೆ ಏನೂ ತೊಂದ್ರೆ ಇಲ್ಲ. ಈ ರಾಗಿ ಗಂಜಿಯನ್ನ ಬೆಳಗ್ಗೆ ಮಾಡಿಟ್ಟು ರಾತ್ರಿವರೆಗೂ ಗಂಜಿಯನ್ನ ಕುಡಿಬಹುದು ಅದನ್ನ. ಹೌದು, ಕುಡಿಬಹುದು. ಅಂದ್ರೆ ಕುಡಿಯೋದಕ್ಕೆ ಅಯೋಗ್ಯವಾದಾಗ ಅದರಲ್ಲೇ ವಾಸನೆ ಬಂದ್ಬಿಡುತ್ತೆ, ಅವಾಗ ತನ್ನಷ್ಟಕ್ಕಾನೇ ಗೊತ್ತಾಗುತ್ತೆ ಅದು ಯೋಗ್ಯವಾಗಿಲ್ಲ ಕುಡಿಯೋದಕ್ಕೆ ಅನ್ನೋದು, ಅವಾಗ ಚೆಲ್ಬೇಕಾಗುತ್ತೆ ಅದನ್ನ. ಇನ್ನೊಂದು ಕೊನೆಯ ಪ್ರಶ್ನೆ ಏನಂತಂದ್ರೆ, ಸಾಮಾನ್ಯವಾಗಿ ರಾಗಿಯ ಹಿಟ್ಟನ್ನ ಅದನ್ನ ಸ್ಟೋರೇಜ್ ಮಾಡ್ತಕ್ಕಂತ ವಿಧಾನ ಬಹಳಷ್ಟು ಮಂದಿ ಅದು ಗೊಂಟಳ ಆಗತ್ತೆ, ಬಹಳ ದಿವಸ ಇಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ಇದನ್ನ ಸ್ಟೋರೇಜ್ ಮಾಡಬೇಕು, ಎಷ್ಟು ದಿವಸದೊಳಗೆ ರಾಗಿ ಹಿಟ್ಟನ್ನ ಬಳಸಬಹುದು, ಮಾಮೂಲು ರಾಗಿ ಹಿಟ್ಟನ್ನ? ಮಾಮೂಲು ರಾಗಿ ಹಿಟ್ಟನ್ನ ಒಂದು 20 ದಿನಗಳಿಂದ ಒಂದು ತಿಂಗಳೊಳಗೆ ಬಳಸ್ಬಿಡ್ಬೇಕು. ಯಾವುದೇ ಹಿಟ್ಟೇ ಆಗ್ಲಿ ಅದನ್ನ ಸಾಧ್ಯವಾದಷ್ಟು ತಾಜಾ ಆಗಿ ಎಲ್ಲ ಹಿಟ್ಟುಗಳನ್ನ ಬಳಸಿದಾಗ ಎಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸುಲಭವಾಗಿ ದೊರೆಯುತ್ತವೆ. ಇಲ್ಲಾಂದ್ರೆ ಏನಾಗ್ತದೆ, ಆ ಹಿಟ್ಟಿನಲ್ಲಿ ಹುಳಗಳಾಗಿ ಅದು ಗೊಂಡಲೆಲ್ಲ ಆಗಿ ಅದು ಅದರ ಪೋಷಕಾಂಶಗಳ ಪ್ರಮಾಣ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಅದು ತೌಡು ತಿಂದಂಗೆ ಆಗುತ್ತೆ ನಮ್ಗೆ, ಮತ್ತೇನು ಪೋಷಕಾಂಶಗಳು ಹೆಚ್ಚು ದೊರೆಯೋದಿಲ್ಲ. ಹಾಗಾಗಿ ಎಲ್ಲ ಹಿಟ್ಟುಗಳನ್ನು ಸಾಧ್ಯವಾದಷ್ಟು ತಾಜಾ ಅವಾಗವಾಗ ಮಾಡಿಸಿ ಅವಾಗವಾಗ ಬಳಸೋದು ಬಹಳ ಒಳ್ಳೇದು. 20 ದಿನಗಳಿಂದ ಒಂದು ತಿಂಗಳೊಳಗೇನೆ ರಾಗಿ ಹಿಟ್ಟನ್ನ ಬಳಸಿಬಿಡಬೇಕು. ನಮ್ಮ ಮನೆಗೆ, ನಮ್ಮ ಕುಟುಂಬದ ಸದಸ್ಯರ ಸಂಖ್ಯೆಯನ್ನು ಅವಲಂಬಿಸಿ ನಮ್ಮ ಮನೆಗೆ ಎಷ್ಟು ಹಿಟ್ಟು ಬೇಕಾಗ್ತದೆ, ತಿಂಗಳಿಗೆ 1 ಕೆಜಿನ 2 ಕೆಜಿನ, ಅಥವಾ ನಾವು ಬಳಸುವಂತ ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟು ವಾರದಲ್ಲಿ ಎಷ್ಟು ಸಲ ಬಳಸ್ತೀವಿ ವಾರದಲ್ಲಿ. ರಾಗಿ ರೊಟ್ಟಿಯನ್ನಾಗಿ ಮಾಡಿ ಬಳಸಬಹುದು, ರಾಗಿ ಗಂಜಿ, ರಾಗಿ ಮಾಲ್ಟು, ರಾಗಿ ಮುದ್ದೆ, ಇವನ್ನೆಲ್ಲ ತಿಂಗಳಲ್ಲಿ ಸರಿಸುಮಾರು ಒಂದು 4-5 ಸಲ ಮಾಡ್ತೀವಿ ಅನ್ನೋದಾದ್ರೆ ನಮ್ಗೆ 4 ಜನ ಸದಸ್ಯರಿರುವಂತಹ ಒಂದು ಕುಟುಂಬಕ್ಕೆ 1 ಕೆಜಿ ರಾಗಿ ಹಿಟ್ಟು ಸಾಕು. ಆ ರೀತಿಯಾಗಿ ಅಂದ್ರೆ ತಮ್ಮ ತಮ್ಮ ಕುಟುಂಬಗಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ರಾಗಿ ಹಿಟ್ಟನ್ನ ಮಾಡಿಸಿಕೊಂಡು ಹಿಟ್ಟನ್ನ ವೇಗವಾಗಿ ಬಳಸಬೇಕು ಅಂತ. ಅಂದ್ರೆ ಫ್ರೀಕ್ವೆಂಟ್ ಆಗಿ ಬಹಳ ಹಿಟ್ಟು ಮಾಡಿಸ್ಕೊಂಡು ಫ್ರೆಶ್ ಆಗಿ ತಾಜಾ ಆಗಿ ಬಳಸಬೇಕು, ಹೆಚ್ಚು ಶೇಖರಣೆ ಮಾಡಿ ಇಟ್ಕೋಬಾರ್ದು. ಆದ್ರೆ ನಾವು ಶೇಖರಣೆ ಮಾಡಬೇಕು, ನಮಗೆ ರಾಗಿ ಸರಿಯಾಗಿ ಸಿಗೋದಿಲ್ಲ ಆ ರೀತಿ ಸಂದರ್ಭಗಳಿದ್ದಾಗ ರಾಗಿಯನ್ನ ನಾವು ಒಂದು ಸ್ಟೀಲ್ ಡಬ್ಬದಲ್ಲಿ ಮುಚ್ಚಿ ಫ್ರೀಸರ್ ಅಲ್ಲಿ ಇಟ್ಟು ಹೆಚ್ಚು ಕಾಲ ಕಾಪಾಡಬಹುದು. ಡೀಪ್ ಫ್ರೀಸರ್ ಒಳಗಡೆ ಇಟ್ಟು ಹೆಚ್ಚು ಕಾಲ ಅದನ್ನ ಸಂಗ್ರಹಣೆ ಮಾಡಿಡಬಹುದು. ಸುಮಾರು 3 ತಿಂಗಳವರೆಗೆ ಅಂದ್ರೆ ಎಲ್ಲಿ ರಾಗಿ ದೊರೆಯೋದಿಲ್ವೋ ಅಂತಲ್ಲಿ. ನಮ್ಮ ರಾಜ್ಯದಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿ ರಾಗಿ ಸಿಗ್ತದೆ. ಯಾವ ಕಾಲ ಬೇಕಾದ್ರೂ ಅಂದ್ರೆ ವರ್ಷದ 12 ತಿಂಗಳು ಕೂಡ ರಾಗಿ ಸಿಗ್ತದೆ ನಮ್ಮಲ್ಲಿ. ಹಾಗಾಗಿ ಇದನ್ನ ಅವಾಗವಾಗ ಹಿಟ್ಟು ಮಾಡಿ ಬಳಸೋದೆ ಒಳ್ಳೇದು. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಸಾಮಾನ್ಯವಾಗಿ ಹೆಣ್ಮಕ್ಳು ಹೇಳ್ತಿರ್ತಾರೆ ರಾಗಿ ಕೆಂಪಗಿರುತ್ತೆ, ಅದಕ್ಕೆ ಬಣ್ಣ ಹಾಕಿರ್ತಾರೆ, ಅದನ್ನ ತೊಳೆದು ಉಪಯೋಗ ಮಾಡಬೇಕು, ಒಣಗಿಸ್ಬೇಕು ತೊಳೆದಂತ ಹೇಳ್ತಿರ್ತಾರೆ, ನಿಜನಾ ಹೇಗೆ ಇದು? ರಾಗಿನೇ ಅಂದ್ರೆ ಬಹಳ ಸುಲಭವಾಗಿ ದೊರೆಯುವಂತಹ, ಬಹಳ ಚೀಪ್ ಆಗಿ ಸಿಗುವಂತ, ಚೀಪ್ ಇನ್ ದ ಸೆನ್ಸ್ ಬಹಳ ಸೋವಿ ದರದಲ್ಲಿ ಸಿಗುವಂತಹ ಆಹಾರ ಇದು. ಇದಕ್ಕೆ ಬಣ್ಣ ಹಾಕಿ, ಬಣ್ಣಗಳೇ ಹೆಚ್ಚು ಬೆಲೆ ಉಳ್ಳದ್ದಾಗಿರೋದ್ರಿಂದ ಯಾರು ಇದಕ್ಕೆ ಬಣ್ಣ ಹಾಕಿ ಮತ್ತೆ ಇದನ್ನ ಬೇರೆ ಮಾಡೋದಕ್ಕೆ ಹೋಗುವಂತ ತೊಂದರೆ ತಗೊಳ್ಳೋದಿಲ್ಲ. ಯಾರೇ ಅಡಲ್ಟ್ರೇಷನ್ ಮಾಡುವಂತವ್ರು ಕೂಡ ಈ ರಾಗಿಯನ್ನು ಅಲಕ್ಷ್ಯ ಮಾಡ್ತಾರೆ. ಅಯ್ಯೋ ಅದಕ್ಕೆ ಹಾಕಿ ಎಷ್ಟು ಹಾಕಿದ್ರೆ ಏನು, ಬಣ್ಣ ಹಾಕಿದ್ರು ವೇಸ್ಟ್, ಮತ್ತೆ ನಾವೇ ದುಡ್ಡು ಖರ್ಚು ಮಾಡಿ ಬಣ್ಣ ಯಾಕೆ ಹಾಕ್ಬೇಕು? ರಾಗಿಯನ್ನ ತೊಳೆದಾಗ ಹೆಣ್ಮಕ್ಳು ಹೇಳುದು ಕೆಂಪಗೆ ಬಣ್ಣ ಬರುತ್ತೆ, ಕೆಂಪು ಕಲರ್ ಬರುತ್ತೆ, ತೊಳೆದು ಬಸದ್ರೆ ಅಂತ ಹೇಳ್ತಿರ್ತಾರೆ. ಇಲ್ಲ, ಈಗ ಕೆಲವೊಂದು ಕೆಂಪು ಮಣ್ಣಿನಲ್ಲಿ ಬೆಳೆದಾಗ ಬೆಳೆದು ಮತ್ತೆ ಹಾರ್ವೆಸ್ಟ್ ಮಾಡಿದಾಗ ಅಂತ ರಾಗಿಯಲ್ಲಿ ಬರ್ಬೋದೇ ವಿನಃ ನಾರ್ಮಲಿ ರಾಗಿಯಲ್ಲಿ ಬಣ್ಣ ಬಿಡೋದಿಲ್ಲ. ರಾಗಿ ಬಣ್ಣ ಬಿಟ್ಕೊಳ್ಳೋದೇ ಇಲ್ಲ, ಬಿಟ್ಕೊಳ್ಳೋದಿಲ್ಲ. ಬಿಟ್ಕೊಳ್ಳೋದಿಲ್ಲ. ನೆನೆಸಿದಾಗ ಅಕಸ್ಮಾತ್ ಆ ತರದ ಸಂಶಯ ಬಂದ್ರೆ ಅಂತ ರಾಗಿಯನ್ನ ಬಳಸಬಾರ್ದು. ಯಾಕಂದ್ರೆ ಬಣ್ಣಗಳಲ್ಲಿ ಮೆಟಾನಿಲಿಯಲ್ಲೋ ಮತ್ತೆ ಬೇರೆ ಬೇರೆ ರೀತಿಯ ವಿಷ ಪದಾರ್ಥಗಳು ಇರೋದ್ರಿಂದ ಬಣ್ಣ ಬಿಟ್ಕೊಳ್ಳುವಂತಹ ರಾಗಿಯನ್ನ ಬಳಸಲೇಬಾರ್ದು. ಕಪ್ಪು ಮಣ್ಣು, ಕೆಂಪು ಮಣ್ಣು, ಬೇರೆ ಬೇರೆ ಬಣ್ಣದ ಮಣ್ಣಿನಲ್ಲಿ ಕೂಡ ರಾಗಿಯನ್ನ ಬೆಳೀತಾರೆ. ವಿವಿಧ ಮಣ್ಣಿನ ಬಣ್ಣ ಆದ್ರೆ ಓಕೆ, ಅದು ಬಣ್ಣ ಕರಗೋದಿಲ್ಲ ನೀರಿನಲ್ಲಿ, ಅಂದ್ರೆ ಡಿಸಾಲ್ವ್ ಆಗಲ್ಲ, ಅದು ಗೊತ್ತಾಗ್ತದೆ ಮಣ್ಣಿನ ಬಣ್ಣ ಯಾವ್ದು, ರಾಗಿ ಬಣ್ಣ ಬಿಟ್ಕೊಂಡಿರೋದು ಯಾವ್ದು ಅಂತ ಸುಲಭವಾಗಿ ಗೃಹಿಣಿಯರು ಕಂಡುಹಿಡಿಬಹುದು. ಅಂತ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿದ್ರೆ ಅದನ್ನ ಬಳಸಬಹುದು, ಏನು ತೊಂದರೆ ಇಲ್ಲ. ನಾನ್ ಹೇಳ್ತೀನಲ್ಲ, ರಾಗಿಗೆ ಬಣ್ಣ ಹಾಕ್ಲಿಕ್ಕೆ ಹೋಗೋದಿಲ್ಲ ಯಾರು, ಅದು ಮಣ್ಣಿನ ಬಣ್ಣ ಇರಬಹುದು. ಯಾಕೆಂದ್ರೆ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಗಿಯನ್ನ ಬಳಸಿನೇ ಗೊತ್ತಿಲ್ಲ, ಹಾಗಾಗಿ ಅದು ಬಣ್ಣ ಬಿಟ್ಕೊಳ್ಳೋದಂದ್ರೇನು ಅಂತ ಅವರಿಗೆ ಕನ್ಫ್ಯೂಸ್ ಆಗಿರಬಹುದು ಅಂತ ನನಗನ್ಸುತ್ತೆ. ನಾರ್ಮಲಿ ಬಣ್ಣ ಹಾಕೋದಿಲ್ಲ ರಾಗಿಗೆ. ಅದೇ ಸೋವಿ ಇರ್ತದೆ ನೋಡಿ, ಬಣ್ಣ ಬಣ್ಣನೇ ಕಾಸ್ಟ್ಲಿ, ಅದಕ್ಕೆ ಹಾಕ್ಬೇಕು ಅಂದ್ರೆ ಅಲ್ಲ ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೆ ರೇಟ್ ಅಂತ ಇಟ್ಟಿರ್ತಾರೆ. 50 ರೂಪಾಯಿ ಕೆಜಿ, 60 ರೂಪಾಯಿ ಕೆಜಿ ಅಂತ ಕೆಂಪ್ ಕೆಂಪ್ಗೆ ಗುಂಡಿಕೆ ಮಾಡಿಟ್ಟಿರ್ತಾರೆ ಎಲ್ಲ ಬಣ್ಣ. ಆ ರೀತಿಯಾಗಿ ಬಣ್ಣ ಹಾಕಿದ್ರೆ ಅಂತದನ್ನ ಬಳಸಬಾರ್ದು. ಕೇಳುಗರಿಗೆ ಕೊನೆಯದಾಗಿ ನಮ್ಮ ಮಹಿಳೆಯರಿಗೆ ಏನು ನಿಮ್ಮ ಕಿವಿ ಮಾತು? ರಾಗಿಯ ಒಂದು ಗಂಜಿ ಮುದ್ದೆ ಇರಬಹುದು, ಪಾಯಿಂಟ್ ಇರಬಹುದು, ಇದ್ರ ಬಗ್ಗೆ ನಾನು ಇನ್ನೊಂದು ಹೇಳ್ಬೇಕಂತ ಅನ್ಕೊಂಡೆ. ಸುಮಾರು 65-70 ಗ್ರಾಮ್ ನ ರಾಗಿ ಮುದ್ದೆ ಒಂದ್ ಬಾಲ್ ಮಾಡ್ತೀವಲ್ಲ, ಅದು ಸುಮಾರು 70 ಗ್ರಾಮ್ ತೂಗುತ್ತದೆ ಅಂತ ಇಟ್ಕೊಂಡ್ರೆ ಅದರಲ್ಲಿ ದೊರೆಯುವ ಶಕ್ತಿ 218 ಕಿಲೋ ಕ್ಯಾಲರಿಗಳಷ್ಟು ಶಕ್ತಿ ದೊರೆಯುತ್ತದೆ. 6 ಗ್ರಾಮ್ ಪ್ರೋಟೀನ್, ಫ್ಯಾಟ್ ಒಂದು 2 ಗ್ರಾಮ್ನಷ್ಟು ಫ್ಯಾಟ್ ಕೊಬ್ಬಿನಂಶ ಸಿಗ್ತದೆ. ಶರ್ಕರ ಪಿಷ್ಟ 44 ಗ್ರಾಮ್. ಡಯಟರಿ ಫೈಬರ್ ಅಂದ್ರೆ ಇದು ಬಹಳ ಪ್ರಮುಖವಾದಂತಹ ಆಹಾರದ ಅಂಶ, ಪೋಷಕಾಂಶ. ಡಯಟರಿ ಫೈಬರ್ ಯಾಕೆ ಪ್ರಮುಖ ಅಂದ್ರೆ ಇದು ದೊಡ್ಡ ಕರುಳಿನ ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತದೆ. ಡಯಟರಿ ಫೈಬರ್ ಇದು 100 ಗ್ರಾಮ್ ರಾಗಿಯಲ್ಲಿ 8 ಗ್ರಾಮ್ ಸಿಗ್ತದೆ, ಅಂದ್ರೆ ಬಹಳ ಹೆಚ್ಚು ಡಯಟರಿ ಫೈಬರ್ ಇರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಸಿ ವಿಟಮಿನ್ಗಳು ಮತ್ತೆ ಕಬ್ಬಿಣಾಂಶ, ಕ್ಯಾಲ್ಸಿಯಂ ಅಂಶ ಎಲ್ಲಾ ರಾಗಿಯಲ್ಲಿ ಇರೋದ್ರಿಂದ ರಾಗಿಯನ್ನ ನಾವು ದಿನನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ. ಈ ವಿಟಮಿನ್ ಥಯಾಮಿನ್, ಬಿ ರೈಬೋಫ್ಲಾವಿನ್ ಅಂದ್ರೆ ವಿಟಮಿನ್ B1 ಥಯಾಮಿನ್, B2 ರೈಬೋಫ್ಲಾವಿನ್, B3 ನಯಾಸಿನ್, ಹಾಗೇನೆ ಪ್ಯಾಂಟೋಜೆನಿಕ್ ಆಸಿಡ್, ಬಯೋಟಿನ್, ಫೋಲೇಟ್ಸ್ ಎಲ್ಲಾನೂ ಈ ರಾಗಿಯಲ್ಲಿ ಇರ್ತದೆ. ಮತ್ತೆ ವಿಟಮಿನ್ ಇ ಇದೇನು ಟೊಕೋಫೆರಾಲ್, ಮತ್ತೆ ವಿಟಮಿನ್ ಕೆ ಫೈಲೋಕ್ವಿನಾನ್ ಕೂಡ 3 μg, 100 ಗ್ರಾಮ್ ರಾಗಿಯಲ್ಲಿ 3 μg ವಿಟಮಿನ್ K1 ಸಿಗ್ತದೆ. ಮತ್ತೆ ಎರ್ಗೋ ಕ್ಯಾಲ್ಸಿಫೆರಾಲ್, ವಿಟಮಿನ್ D2 ಇದರಲ್ಲಿ ಸಿಗೋದು. ನಾರ್ಮಲಿ ವಿಟಮಿನ್ ಡಿ ನಮ್ಮ ಸಸ್ಯಜನ್ಯ ಆಹಾರಗಳಲ್ಲಿ ವಿಟಮಿನ್ ಡಿ ಸಿಗೋದು ಬಹಳ ಕಡಿಮೆ, ಸಿಗೋದೇ ಇಲ್ಲ. ಅಂತದ್ರಲ್ಲಿ ರಾಗಿಯಲ್ಲಿ ಸ್ವಲ್ಪ ಮಟ್ಟಿನ ಪ್ರಮಾಣದಲ್ಲಿ ವಿಟಮಿನ್ ಡಿ ಎರ್ಗೋ ಕ್ಯಾಲ್ಸಿಫೆರಾಲ್ ಸಿಗುತ್ತೆ. ಇದು 41 μg ಸಿಗ್ತದೆ 100 ಗ್ರಾಮ್ನಲ್ಲಿ. ಮತ್ತೆ ಕ್ಯಾರೋಟಿನಾಯ್ಡ್ಸ್, ವಿಟಮಿನ್ ಎ ಮತ್ತೆ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳಾದಂತಹ ವಿಟಮಿನ್ ADEK ಇವು ADEK ವಿಟಮಿನ್ಗಳು ಕೊಬ್ಬಿನಾಂಶದಲ್ಲಿ ಕರಗ್ತವೆ. ಇವು ಕ್ಯಾರೋಟಿನಾಯ್ಡ್ಸ್ 154 μg ರಾಗಿಯಲ್ಲಿ ಸಿಗುತ್ತೆ. ಮತ್ತೆ ಮಿನರಲ್ಸ್, ಟ್ರೇಸ್ ಎಲಿಮೆಂಟ್ಸ್ ಕೂಡ ನಾನು ಹೇಳದಂತೆ ಕ್ಯಾಲ್ಸಿಯಂ, ಐರನ್ ನ ಅತಿ ಹೆಚ್ಚು ಆಕರ ಇದು, ಅಂದ್ರೆ ಬಹಳ ಪ್ರಮುಖವಾದಂತಹ ಸೋರ್ಸ್ ಇದು ಆಕರ. 100 ಗ್ರಾಮ್ ರಾಗಿಯಲ್ಲಿ 4.62 μg ಕಬ್ಬಿಣಾಂಶ ಇರುತ್ತೆ. ಮತ್ತೆ 100 ಗ್ರಾಮ್ ರಾಗಿಯಲ್ಲಿ ಕ್ಯಾಲ್ಸಿಯಂ 364 μg ಕ್ಯಾಲ್ಸಿಯಂ ಸಿಗ್ತದೆ. ಹಾಗಾಗಿ ಇದು ಖನಿಜ ಲವಣಗಳು ಮತ್ತೆ ಟ್ರೇಸ್ ಎಲಿಮೆಂಟ್ಸ್ ಮತ್ತೆ ಹಾಗೂ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳಾದ ADEK ಮತ್ತೆ ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳಾದಂತಹ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು. ಸಿ ಸ್ವಲ್ಪ ಕಡಿಮೆನೆ, ಆದ್ರೆ ಮಾಲ್ಟ್ ಮಾಡೋದ್ರಿಂದ ಸಿ ವಿಟಮಿನ್ ಪ್ರಮಾಣವನ್ನು ಕೂಡ ನಾವು ಹೆಚ್ಚು ಮಾಡಬಹುದು ರಾಗಿಯಲ್ಲಿ. ಹೀಗೆ ಅತ್ಯಂತ ಹೆಚ್ಚು ಪೋಷಕಾಂಶಗಳನ್ನ ಹೊಂದಿರುವಂತಹ ರಾಗಿಯನ್ನ ದಿನನಿತ್ಯದ ಆಹಾರದಲ್ಲಿ ಬಳಸೋದು ಬಹಳ ಉತ್ತಮ. ನಮ್ಮ ಎಲ್ಲಾ ಗೃಹಿಣಿಯರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಗೃಹಿಣಿಯರೆಲ್ಲರೂ ಇದನ್ನ ರಾಗಿಯನ್ನ ಬಳಸೋದನ್ನ ಪ್ರಾರಂಭಿಸಬೇಕು. ಮತ್ತೆ ಇದನ್ನ ಯಾಕೆ ಪ್ರಾರಂಭಿಸಬೇಕು, ನಾವು ಜೋಳನೇ ತಿಂತೀವಲ್ಲ ಅದು ಕೂಡ ಮಿಲ್ಲೆಟ್ ಅಂತ ಹೇಳ್ಬಹುದು, ಅದೂ ಮಿಲ್ಲೆಟ್ ಹೌದು, ಆದ್ರೆ ಅದರಲ್ಲಿ ಇಲ್ಲದೆ ಇರುವಂತಹ ಕೆಲವೊಂದು ಪೋಷಕಾಂಶಗಳು, ಉದಾಹರಣೆಗೆ ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಿಗೆ ಇದೆ, ಕ್ಯಾಲ್ಸಿಯಂ ಜೋಳದಲ್ಲಿ ಅಷ್ಟೊಂದು ಇರೋದಿಲ್ಲ. ಕ್ಯಾಲ್ಸಿಯಂ ಮತ್ತೆ ಕಬ್ಬಿಣಾಂಶ ಮಹಿಳೆಯರಿಗೆ, ಅದು ಅದರಲ್ಲೂ ವಯಸ್ಸಾದಂತೆ ಮಹಿಳೆಯರಿಗೆ ಕ್ಯಾಲ್ಸಿಯಂ ಅಂಶ ಬಹಳ ಪ್ರಮುಖವಾದದ್ದು. ಇದು ರೂಮಟಾಯ್ಡ್ ಆರ್ಥರೈಟಿಸ್ ಮತ್ತೆ ಬೇರೆ ಬೇರೆ ತರದ ಆರ್ಥರೈಟಿಸ್ಗಳು ಬರದಂತೆ ತಡೆಗಟ್ಟೋದಕ್ಕೆ, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡೋದಕ್ಕೆ ಎಸ್ಪೆಷಲಿ ಮಹಿಳೆಯರಿಗೆ ಕಬ್ಬಿಣಾಂಶ ಬಹಳ ಪ್ರಮುಖ, ಮತ್ತೆ ಕ್ಯಾಲ್ಸಿಯಂ ಅಂಶ ಕೂಡ ಮಹಿಳೆಯರಿಗೆ ಬಹಳ ಪ್ರಮುಖ. ಹಾಗಾಗಿ ಇವು ಎರಡೂ ರಾಗಿಯಲ್ಲಿ ದೊರೆಯೋದ್ರಿಂದ ಜೋಳದ ಜೊತೆಗೆ ರಾಗಿಯನ್ನು ನಾವು ಬಳಸೋದನ್ನ ಪ್ರಾರಂಭಿಸಬೇಕು ಅಂತ ನಾನು ಗೃಹಿಣಿಯರಲ್ಲಿ ಮನವಿ ಮಾಡ್ಕೋತೇನೆ. ಅನೇಕರು ಈಗ ಆಸಕ್ತಿಯನ್ನು ಹೊಂದಿದ್ದಾರೆ ಬಿಡಿ, ದಿನನಿತ್ಯ ನಾವು ಬಳಸಬೇಕು ರಾಗಿಯನ್ನು ಕೂಡ ಅಂತ. ರಾಗಿಯ ಬಣ್ಣ ಕಪ್ಪು ಬಣ್ಣ, ಕಪ್ಪು ಬಣ್ಣದ ಆಹಾರ ಇಲ್ಲಿ ಜನರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ದಕ್ಷಿಣ ಕರ್ನಾಟಕ ಭಾಗದಲ್ಲಿ ರಾಗಿ ಮುದ್ದೆಯನ್ನ ಅತ್ಯಂತ ಇಷ್ಟಪಟ್ಟು ಊಟ ಮಾಡ್ತಾರೆ. ದಿನನಿತ್ಯ ರಾಗಿ ಮುದ್ದೆ ಇಲ್ಲ ಅಂದ್ರೆ ಅವ್ರಿಗೆ ಊಟನೇ ಸೇರಲ್ಲ. ಇಲ್ಲಿ ಹೇಗೆ ನಮಗೆ ಜೋಳದ ರೊಟ್ಟಿ ಇಲ್ಲ ಅಂದ್ರೆ ಊಟ ಸೇರಲ್ಲ, ಅದೇ ತರ ಅವರಿಗೆ ರಾಗಿ ಮುದ್ದೆ ಇಲ್ಲ ಅಂದ್ರೆ ಊಟ ಸೇರಲ್ಲ. ಆದ್ರೆ ಅವರು ಜೋಳವನ್ನು ಬಳಸಬೇಕು, ನಾವು ರಾಗಿಯನ್ನ ಬಳಸಬೇಕು ಈ ಭಾಗದಲ್ಲಿ. ಯಾಕೆಂದ್ರೆ ಆಹಾರದ ವೈವಿಧ್ಯ ಬಹಳ ಮುಖ್ಯ, ಬಹಳ ಪ್ರಮುಖವಾದಂತಹ ಅಂಶ. ಯಾಕೆಂದ್ರೆ ಒಂದು ಆಹಾರದಲ್ಲಿ ಸಿಗದೆ ಇರುವಂತಹ ಅನೇಕ ಪೋಷಕಾಂಶಗಳು ಇನ್ನೊಂದು ಆಹಾರದಲ್ಲಿ ಸಿಗ್ತವೆ. ಮುದ್ದೆ ಮತ್ತೆ ಗಂಜಿ ಮತ್ತೆ ಮಾಲ್ಟ್ ಇವು ಅತ್ಯಂತ ಒಳ್ಳೆಯ ರೂಪದ ಆಹಾರಗಳು. ಇವುಗಳನ್ನ ನಿತ್ಯದ ಜೀವನದಲ್ಲಿ ಅಟ್ಲೀಸ್ಟ್, ನಾವು ದಿನಾ ರೊಟ್ಟಿ ಮಾಡ್ತೀವಿ ಅದೆಲ್ಲ ನಿಜ, ಆದ್ರೆ ಅಟ್ಲೀಸ್ಟ್ ಒಂದು 8 ದಿನಕ್ಕೆ ಒಂದ್ಸಲ ಒಂದು ಆಹಾರ ಮುದ್ದೆ ಊಟ ಮಾಡೋದು, 8 ದಿನಕ್ಕೊಮ್ಮೆ ಮತ್ತೆ ಒಂದೆರಡು ಸಲ ಗಂಜಿ, ಬೆಳಗ್ಗೆ ಎದ್ದು ಗಂಜಿ ಕುಡಿಯೋದು, ಟೀ ಬದಲಾಗಿ ಅಥವಾ ಟೀ ಕುಡಿದ್ರು ಅದ್ರ ಜೊತೆಗೆ ಗಂಜಿ ಕುಡಿಯೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇವೆಲ್ಲ ಅಂಶಗಳು ಕಾರಣ ಆಗ್ತವೆ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ನಿಮಗೆ ಆಕಾಶವಾಣಿಗೆ ಹಾಗೂ ನಿಮಗೆ ಧನ್ಯವಾದಗಳು. ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಮಸ್ಕಾರ. ಇದುವರೆಗೆ ರಾಗಿಯಿಂದ ಮುದ್ದೆ ಮತ್ತು ಗಂಜಿ ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಅನುಪಮಾ ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ರೈತ ಬಾಂಧವರು ಸುಡದೆ ತಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕಳಿಸಬೇಕು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಇದನ್ನು ಮಾಡೋದರಿಂದ ಮಣ್ಣಿನಲ್ಲಿರುವಂತಹ ಕೋಶ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಇನ್ನು ಕಲ್ಲಂಗಡಿಯನ್ನು ಬೆಳೆದಿರುವ ರೈತ ಬಾಂಧವರು ಗಮನಿಸಬೇಕು. ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬೆಳೆಗಳನ್ನು ಹಾಕಬೇಕು. ಇನ್ನು ಭತ್ತವನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಿ. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಫರ್ಫನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟೆಯನ್ನು ಮಾಡಲು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಮಾವಿನಲ್ಲಿ ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕಾಗ್ತದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು.

ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶೇಂಗಾ ಬೆಳೆಯಲ್ಲಿ ಸಮಗ್ರ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾ ಗುರುರಾಜ್ ಸುಂಕದ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇರುತ್ತದೆ. ಇವಿಷ್ಟು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಶಿಲೇಖ್ಯಾತ್ ಅವರಿಂದ ಬಯಲಾಟದ ಪದಗಳನ್ನು. ಡೋ ರಾಜಾ ಗೋವಿಂದ ದಾಮೋದರ ನಾರಾಯಣ, ಗೋವಿಂದ ದಾಮೋದರ ನಾರಾಯಣ, ಗೋವಿಂದ ದಾಮೋದರ